ದ್ವೈತವು ವಾಸ್ತವಿಕತೆಯಿಂದ ಕೂಡಿದ್ದು ಅಲ್ಲ. ಆದರೂ ದ್ವೈತ ಭಾವದ ಇರುವಿಕೆಯನ್ನು ಬಿಟ್ಟುಕೊಳ್ಳಿಕ್ಕೆ ಸಿದ್ಧರಿಲ್ಲ ಅಂದರೆ ಅದು ಅಭಿನಿವೇಶವೇ ಹೊರತುಪಡಿಸಿ ಹಠ ಮುಂಡುತನವೇ ಹೊರತುಪಡಿಸಿ ಮತ್ತೊಂದೇನು ಅರ್ಥ ಇಲ್ಲ. ಯಾವ ಕಾರಣಕ್ಕೂ ದ್ವೈತದ ವಾಸ್ತವಿಕತೆ ಪಾರಮಾರ್ಥಿಕವಾಗಿ ನಾವು ಕಾಣ್ತಾ ಇಲ್ಲ. ದ್ವೈತವನ್ನೇ ಪಾರಮಾರ್ಥಿಕವಾಗಿ ಮಾಡಿಕೊಂಡು ತಮ್ಮದೇ ಸಿದ್ಧಾಂತಗಳನ್ನು ಮಂಡಿಸುವಂತಹ ಅವರಿಗೆ ನಮ್ಮ ಉತ್ತರ ಏನು? ಇದು ಬರೀ ನಿಮ್ಮ ಹಠವೇ ವಿನಃ ಇದರಲ್ಲಿ ಯಾವ ವಾಸ್ತವಿಕತೆ ಇಲ್ಲ. ಅಭಿನಿವೇಶ ಆಗ್ರಹ ಮಾತ್ರ, ನೀವು ಹಠ ಹಿಡ್ಕೊಂಡು ಸಾಧಿಸ್ತಾ ಇದ್ದೀರಿ ಅಷ್ಟೇ ವಿನಃ ವಾಸ್ತವಿಕವಾಗಿ ಅಲ್ಲಿ ಏನಿಲ್ಲ. ದ್ವಯಂ ತತ್ರ ನ ವಿದ್ಯತೆ, ದ್ವೈತವಲ್ಲಿ ಇರೋದಿಲ್ಲ. ಮತ್ತೇನು ಮಿಥ್ಯಾ ಅಭಿನಿವೇಶ ಮಾತ್ರ, ಇದೇಲ್ರಿ ಅನುಭವಕ್ಕೆ ಬರ್ತಾ ಇದೆ, ಅದು ಮಿಥ್ಯಾ. ಜನ್ಮನಃ ಕಾರಣ ಯಸ್ಮಾತ್, ಅದೇ ಈಗ ಹುಟ್ಟು ಸಾವುಗಳಿಗೆ ಕಾರಣವಾಗಿ ಕೂತ್ಕೊಂಡಿದೆ. ತಸ್ಮಾತ್ ಒಂದು ವೇಳೆ ಅದು ಮಿಥ್ಯಾ ಅನ್ನೋದು ಸ್ಪಷ್ಟವಾಗಿ, ಅದು ಇಲ್ಲವೇ ಇಲ್ಲ ಅನ್ನೋದು ಸ್ಪಷ್ಟವಾದದ್ದಾದರೆ ದ್ವಯ ಅಭಾವಂ, ದ್ವೈತ ಅಭಾವವಾಗ್ತದೆ. ದ್ವೈತ ಅಭಾವ ಆಗಿದ್ದರಿಂದಾಗಿ ಅದು ವಿವೇಕದಲ್ಲಿ ಸ್ಪಷ್ಟವಾಗಿ ಬಿಡ್ತದೆ. ಏನು? ಜನ್ಮ ಮರಣಗಳಿಗೆ ನಿಮಿತ್ತವೇ ಇಲ್ಲ. ಜನ್ಮ ಮರಣಗಳು ಸೃಷ್ಟಿಸ್ಥಿತಿಗಳು ಸಮಷ್ಟಿಯಲ್ಲಿ, ವ್ಯಷ್ಟಿಯಲ್ಲಿ ಜನ್ಮ ಮರಣಗಳು ಇವೆ ಅಂದರೆ ನಿಮಿತ್ತ ಮಾಡಿಕೊಂಡಿರ್ತಾವಷ್ಟೇ, ನಿಮಿತ್ತದಿಂದಾಗಿರ್ತವೆ. ಸಂಸ್ಮೃತಿ ಅದು ನಿಮಿತ್ತ, ಕಲ್ಪಿತ ಸಂಸ್ಕೃತಿ ಅದು ನಿಮಿತ್ತ. ಆ ಕಲ್ಪಿತ ಸಂಸ್ಕೃತಿ ಬ್ರಾಕೆಟ್ನೊಳಗೆ ಎಲ್ಲ ಬರ್ತವೆ, ಅವ್ಯಾಕೃತದಿಂದ ಅವ್ಯಕ್ತದಿಂದ ಹಿಡ್ಕೊಂಡು ಸೃಷ್ಟಿಯವರೆಗೂ ಎಲ್ಲವೂ ಬರ್ತವೆ, ಬಿಗ್ ಬ್ರಾಕೆಟ್. ಸೊ ಅಲ್ಲಿ ಯಾವುದೇ ಪ್ರಕಾರವಾದಂತಹ ವಾಸ್ತವಿಕತೆ ಇಲ್ಲ. ಏಕೆ? ಸಂಸ್ಕೃತಿನೇ ವಾಸ್ತವಿಕತೆ ಇಲ್ಲ. ಸಂಸ್ಕೃತಿ ಏನಿದೆಯೋ ಅದೇ ಆರೋಪಿತವಾಗಿದೆ ಅಜ್ಞಾನದಿಂದಾಗಿ. ಸೊ ಹೀಗಾಗಿ ದ್ವಯ ಅಭಾವಂ ಬುದ್ಧ್ವಾ ನಿರ್ನಿಮಿತ್ತ, ಅವನು ನಿಮಿತ್ತರಹಿತನಾಗ್ಬಿಡ್ತಾನೆ. ನಿಮಿತ್ತರಹಿತನಾದಾಗ ನಿವೃತ್ತ ಮಿಥ್ಯಾದ್ವಯ ಅಭಿನಿವೇಶ, ಅವಾಗೇನಾಗ್ಬಿಡ್ತದೆ? ಅದು ಮಿಥ್ಯಾದ್ವಯ ದ್ವೈತ ಅಭಿನಿವೇಶ ಏನಿದೆಯೋ ಅದು ನಿವೃತ್ತವಾಗಿಬಿಡ್ತದೆ. ಅವಾಗ ಸಹನ ಜಾಯತ ಅವನಿಗೆ ಮತ್ತೆ ಪುನಃ ಜನ್ಮ ಅನ್ನೋದು ಇಲ್ಲ. 76ನೇ ಶ್ಲೋಕ, ನಿನ್ನೆ ಹೇಳಿದ್ದೀವಿ ನಾವು ಅದನ್ನ. ಯದಾ ನ ಲಭತೆ ಹೇತೂನ್ ಉತ್ತಮ ಧಮ ಮಧ್ಯಮ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಯದಾ ನ ಲಭತೆ ಹೇತೂನ್ ಉತ್ತಮ ಧಮ ಮಧ್ಯಮ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಹೇತು ಅಂದರೆ ಕಾರಣ, ಕಾರಣವನ್ನು ಇಟ್ಟುಕೊಂಡೇ ಜನ್ಮ ಎನ್ನುವ ಫಲ ಪ್ರಾಪ್ತಿಯಾಗ್ತದೆ. ಈ ಕಾರಣಗಳು ಮೂರು. ಒಂದು ಉತ್ತಮ ಕಾರಣ, ಅದಕ್ಕೆ ತಕ್ಕಂತೆ ಜನ್ಮ ಫಲ. ಮಧ್ಯಮ ಕಾರಣ, ಅದಕ್ಕೆ ತಕ್ಕಂತೆ ಜನ್ಮ ಫಲ. ಅಧಮ ಕಾರಣ, ಅದಕ್ಕೆ ತಕ್ಕಂತೆ ಜನ್ಮ ಫಲ. ಈ ಉತ್ತಮ ಮಧ್ಯಮ ಅಧಮ ಜನ್ಮದ ಫಲಗಳು ಕಾರಣವನ್ನು ಇಟ್ಕೊಂಡೇ ಆಗುತ್ತವೆ. ಲಭತೆ, ಕಾರಣ ಇಲ್ಲದೆ ಯಾರು ಎಲ್ಲೂ ಹುಟ್ಟೋದಿಲ್ಲ, ಯಾವ ಜೀವ ಒಂದು ಇರುವೆ ಕೂಡ ಕಾರಣ ಇಲ್ಲದೆ ಹುಟ್ಟೋದಿಲ್ಲ. ಅವ್ರ ಮನೆಯಲ್ಲಿಯೂ ಒಂದು ಚೀಲ ಅಕ್ಕಿ ತಂದಿಡ್ತಾರೆ, ಇವ್ರ ಮನೆಯಲ್ಲಿ ಒಂದು ಚೀಲ ಅಕ್ಕಿ ತಂದಿಡ್ತಾರೆ. ಆದರೆ ಅವರ ಮನೆಯಲ್ಲಿ ಈಗಾಗಲೇ ಹುಳ ಆಗಿಬಿಟ್ಟಿದೆ, ಇವ್ರ ಮನೆಯಲ್ಲಿ ಆಗಿಲ್ಲ. ಯಾಕೆ? ಅದೇ ಮೂಟೆ. ಇಷ್ಟೇ ಯಾಕೆ, ಇನ್ನೂ ಹೇಳ್ತೀನಿ ನಿಮಗೆ. ಒಂದು ಮೂಟೆ ತಂದು ಅರ್ಧ ಮೂಟೆ ಅಲ್ಲಿಡಿ, ಅರ್ಧ ಮೂಟೆ ಇಲ್ಲಿ ಇಟ್ಕೊಳ್ರಿ. ಒಂದ್ರೆ ಹುಳ ಆಗ್ತಂದ್ರೆ ಹುಳ ಆಗುತ್ತೆ. ಯಾಕೆ? ಸೊ ಅದಕ್ಕೆ ಬೇಕಾಗುವ ಕಾರಣ ಏನೋ ಇರ್ತದೆ, ಆಗಬಾರದು ಅನ್ನೋದಕ್ಕೆ ಇಲ್ಲೇನೋ ಕಾರಣ ಇರ್ತದೆ. ಕಾರಣವಿಲ್ಲದೆ ಹೇತು, ಹೇತು ಹೇತು ಅನ್ನೋದು ಇಲ್ಲದೇನೆ ನ ಲಭತೆ. ಈಗ ಒಂದು ವೇಳೆ ಆ ಹೇತುಗಳನ್ನು ನಾವು ಅಟ್ಯಾಕ್ ಮಾಡಿಬಿಟ್ವಿ ಅಂತ ತಿಳ್ಕೊಳ್ಳಿ, ಜನ್ಮಗಳೇ ಇಲ್ಲ. ಹೇತುಗಳನ್ನು ಇಟ್ಟುಕೊಂಡು ಜನ್ಮಗಳು ನಿರ್ಧಾರವಾಗುತ್ತವೆ. ಆ ಹೇತುಗಳು ಉತ್ತಮ, ಅಧಮ, ಮಧ್ಯಮ. ಆ ಹೇತುವನ್ನೇ ನಾವು ನಿವೃತ್ತಗೊಳಿಸಿದ್ದಾದರೆ ಆವಾಗ ಮತ್ತೆ ಹುಟ್ಟು ಎನ್ನುವುದು ಇಲ್ಲ, ಚೈತನ್ಯ ಹುಟ್ಟಲಿಕ್ಕೆ ಹೋಗೋದಿಲ್ಲ. ಅಂದರೆ ಜೀವಾಗಿ ಮತ್ತೆ ಹುಟ್ಟುವ ಸಾಧ್ಯತೆ ಇಲ್ಲ. ನ ಜಾಯತೆ ಚಿತ್ತಂ. ಯಾಕಪ್ಪ ಅಂತ ಕೇಳಿದ್ರೆ ಲಾಜಿಕ್ ಹೇಳ್ತಾರೆ, ಹೇತು ಅಭಾವೇ ಫಲಂ ಕುತಃ. ಕಾರಣವೇ ಇಲ್ಲವಾದ ಮೇಲೆ ಫಲ ಎಲ್ಲಿಂದ ತರ್ತೀರಾ? ಕಾರಣ, ಫಲಕ್ಕೆ ಕಾರಣ ಬೇಕು. ಕಾರಣವೇ ಇಲ್ಲ ಅಂದಮೇಲೆ ಫಲ ಎಲ್ಲಿಂದ ತರ್ತೀರಾ ನೀವು? ಫಲಕ್ಕೆ ಅವಕಾಶ ಇಲ್ಲ. ಏನು ಫಲ? ಜನ್ಮಫಲ. ಜನ್ಮಫಲ ಅಂದ್ರೇನು? ಚಿತ್ತವು ಜೀವನಾಗಿ ಏನು ಹುಟ್ಟುತ್ತಾನೆ, ಚೈತನ್ಯ ಆತ್ಮನು ಜೀವನಾಗಿ ಏನು ಹುಟ್ಟುತ್ತಾನೆ, ಅದೇ ಜನ್ಮ. ಆ ಜನ್ಮ ಇಲ್ಲ. ಏಕೆಂದರೆ ಹುಟ್ಟು ಅನ್ನೋದೇ ಅದು ಫಲ. ಹುಟ್ಟು ಹುಟ್ಟು ಹುಟ್ಟು ಅನ್ನೋದೇ ಅದು ಮಿಥ್ಯ. ಹುಟ್ಟು ಅನ್ನೋದೇ ಮಿಥ್ಯ ಅನ್ನೋದು ಯಾವಾಗ ನಮಗೆ ಸ್ಪಷ್ಟ ಆಗ್ತದೆ? ಹುಟ್ಟು ಅನ್ನೋದು ಭೌತಿಕ ಸತ್ಯ ಅಂತಲೇ ತೊಗೊಂಡ್ಬಿಟ್ಟೇವಲ್ಲ, ಅದಕ್ಕೆ ತಾನೇ ಸತ್ತ ಮೇಲೂ ಜನ್ಮದಿನ ಆಚರಣೆ ಮಾಡ್ತೀವಿ. ಇದೇನು ನ್ಯಾಯ ನಂಗೆ ಗೊತ್ತಿಲ್ಲ. ಏನೋ ಅವರ ಜ್ಞಾಪಕಾರ್ಥವಾಗಿ ಅವರು ತೀರಿ ಹೋದ ದಿನವನ್ನು ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತೀವಿ, ಅದಕ್ಕೊಂದು ಲಾಜಿಕಲ್ ಅರ್ಥ ಇದೆ. ಏಕೆಂದರೆ ಸಾಕಷ್ಟು ನಮಗಾಗಿ ಅವರು ಮಾಡಿರ್ತಾರೆ, ಅವರು ಈಗಿಲ್ಲ, ಅವ್ರ ಋಣ ನಮ್ಮ ಮೇಲಿದೆ, ಆ ಋಣವನ್ನು ತೀರಿಸೋದು. ಏನೋ ಮಾನಸಿಕ ಸಮಾಧಾನ, ಏನೋ ಸೈಕಲಾಜಿಕಲ್ ಕ್ಯಾಚ್. ಜನ್ಮಿಸಿದ್ದನ್ನು ಯಾಕೆ ಆಚರಣೆ ಮಾಡ್ತಾರೆ ಅವರು? ಅರೇ ಮಹಾತ್ಮರಲ್ಲಿ ಹುತಾತ್ಮರಲ್ಲಿ ನಮಗೇನಾಗಬೇಕಾಗಿದೆ? ಜನ್ಮದಿನ ಆಚರಿಸ್ತೀವಿ ಹೇಳ್ರಿ ಯಾಕೆ? ಇಷ್ಟು ವರ್ಷ ಬದುಕಿದೆ ಏನು ತೋರಿಸೋದು? ನಾನು ಇಷ್ಟು ವರ್ಷ ಬದುಕಿನಿ ಏನು ತೋರಿಸೋದು? ಅಹಂಕಾರ. ಅವರಲ್ಲ ಸ್ವಾಮೀಜಿ, ಅವರು ಅವರು ಜನ್ಮಿಸಿದ್ರು, ಇಷ್ಟು ವರ್ಷ ಬಾಳಿದ್ರು, ಗತಿಸೋದ್ರು. ಅವ್ರ ಹೆಸರಿನಲ್ಲಿ ಜನ್ಮದಿನ ಆಚರಣೆ ನಾವು ನೀವು ಮಾಡ್ತೀವಿ. ಏನು ಲಾಜಿಕ್ ಏನಿದೆ ಅಲ್ಲಿ? ಅದಕ್ಕೆ ಹೇಳ್ತಾರೆ ನೀವು ರಾಮ ಜನ್ಮ ಮಾಡಿಸ್ತೀರಿ. ಅವ್ರದ್ದು ಹಿಡ್ಕೊಂಡು ಹೇಳ್ತೇನೆ ನಾನು, ಯಾರು ಬಿಡಂಗಿಲ್ಲ. ಅವರು ಸಹಿತವಾಗಿ ಹೇಳ್ತಾ ಇದ್ದೇನೆ ನಾನು. ಹೋಯ್ತ ಮುಗಿತ. ಯಾವನು ಈ ಪ್ರಕಾರವಾದಂತಹ ಹೇತುವನ್ನು ಕಳ್ಕೊಂಡಿರ್ತಾನೆ, ಹೇತು ಅಭಾವಿ, ಫಲಂ ಕುತಃ, ಅವನಿಗೆ ಜನ್ಮ ಅನ್ನೋ ಫಲ ಎಲ್ಲಿಂದ ಬರ್ತದೆ? ಹೇತುಗಳಿದ್ರೇ ಜನ್ಮ. ಹೇತುಗಳು ಏನವು? ಇಲ್ಲದೇ ಇರುವುದರಲ್ಲಿ ಇದೆ ಎನ್ನುವ ಸತ್ಯಭಾವ. ಸದ್ಯಕ್ಕೆ ಈ ಮಟ್ಟದಲ್ಲಿ ನಾವು ಅಷ್ಟೇ ಇದ್ದೇವೆ. ಈಗ ಸತ್ಯಭಾವ, ಹೀಗಾಗಿ ಯದಾ ಹೇತೂನ್ ನ ಲಭತೆ, ಯಾವಾಗ ಕಾರಣವು ಯಾವಾಗ ಲಭ್ಯ ಆಗೋದಿಲ್ಲ. ಏನು ಕಾರಣಗಳು? ಉತ್ತಮ ಅಧಮ ಮಧ್ಯಮಾನ್ ಹೇತೂನ್ ನ ಲಭತೆ ತದಾ, ಆವಾಗ ಯದಾ ತದಾ, ಯಾವಾಗ ಆವಾಗ ಚಿತ್ತಂ ನ ಜಾಯತೆ, ಚೈತನ್ಯಕ್ಕೆ ಹುಟ್ಟು ಅನ್ನೋ ಪ್ರಶ್ನೆ ಇಲ್ಲ. ಹೇತು ಅಭಾವೇ ಫಲಂ ಕುತಃ, ಕಾರಣವೇ ಇಲ್ಲ ಅಂದಮೇಲೆ ಹುಟ್ಟು ಅನ್ನೋದ್ರಿಂದ ಅರ್ಥಜ, ಆದ್ದರಿಂದ ಅವನಿಗೆ ಜನ್ಮ ಇಲ್ಲ. ಓಕೆ, ಭಾಷ್ಯ ನೋಡೋಣ. 328. ಜಾತಿ ಆಶ್ರಮ ವಿಹಿತ ಆಶೀರ್ವರ್ಜಿತೈ ಅನುಷ್ಠೀಯಮಾನಾ ಧರ್ಮಾಃ ದೇವತ್ವಾದಿ ಪ್ರಾಪ್ತಿ ಹೇತವಃ ಉತ್ತಮಃ ಕೇವಲಾಶ್ಚ ಧರ್ಮಾಃ. ಇಲ್ಲಿ ಪ್ರಾರಂಭದಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಉತ್ತಮ ಹೇತು ಯಾವುದು, ಮಧ್ಯಮ ಹೇತು ಯಾವುದು, ಅಧಮ ಹೇತು ಯಾವುದು ಅನ್ನೋದು ಮೊದಲು ಆ ಒಂದೊಂದು ನನಗೆ ತಿಳಿಸಿ. ಪ್ರಾರಂಭದಲ್ಲಿ ಉತ್ತಮ ಅಧಮ ಮಧ್ಯಮ ಹೇತುಗಳು, ಜನ್ಮಕ್ಕೆ ಹೇತುಗಳು ಯಾವುವು ಅನ್ನೋದನ್ನು ಹೇಳ್ತಾರೆ. ಉತ್ತಮ ಯಾವುದಂದರೆ ಆಶೀರ್ವರ್ಜಿತೈಹಿ, ಯಾವುದೇ ಸ್ವಾರ್ಥ ಇಚ್ಛೆಗಳನ್ನು, ಲೌಕಿಕ ಆಸೆಗಳನ್ನು, ಕಾಮನೆಗಳನ್ನು ಇಟ್ಟುಕೊಳ್ಳದೆ ಅನುಷ್ಠೀಯಮಾನ ಅನುಸರಿಸಿಕೊಂಡು ಹೋಗಬೇಕಾದಂತಹ ವೈದಿಕ ಕರ್ಮಗಳು. ಧರ್ಮ ಉದ್ದೇಶ ಏನು? ದೇವತ್ವಾದಿ ಪ್ರಾಪ್ತಿ ಹೇತವ, ಇವುಗಳನ್ನು ಉತ್ತಮ ಅಂತ ಹೇಳ್ತಾರೆ. ಉತ್ತಮ ಹೇತು, ನೀವು ಯಾವುದೇ ಪೂಜೆ ಮಾಡಿರಿ, ಯಾರದೇ ಯಾವುದೇ ಉಪಾಸನ ಮಾಡಿರಿ, ಯಾವುದೇ ವ್ರತ ಆಚರಿಸ್ರಿ, ಯಾವುದೇ ಯಜ್ಞ ಯಾಗ ಹೋಮಗಳನ್ನು ಮಾಡಿರಿ, ಯಾವುದೇ ಆರಾಧನೆಯನ್ನು ಮಾಡಿರಿ, ಯಾವುದೇ ಅಭಿಷೇಕವನ್ನು ಮಾಡಿರಿ, ಇಲ್ಲಿ ಸ್ವಾರ್ಥ ಕಾಮನೆಗಳು ಇರಬಾರ್ದು. ಸ್ವ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತಹ ಕಾಮನೆಗಳಿಗೆ ಸ್ವಾರ್ಥ ಕಾಮನೆಗಳು ಅಂತ ಕರೀತಾರೆ. ಈ ಸ್ವಾರ್ಥ ಸ್ವ ಇಂದ್ರಿಯಗಳು ತಮ್ಮ ತಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಮಾಡುವಂತಹ ಕರ್ಮಗಳು ಅವು ಸ್ವಾರ್ಥ ಕಾಮನೆಗಳು. ಆ ಕಾಮನೆಗಳನ್ನು ಇಟ್ಕೋಬಾರ್ದು. ಆಶೀರ್ವರ್ಜಿತೈಹಿ, ಆಶೆಗಳನ್ನು ಬಿಟ್ಟವರಾಗಿರಬೇಕು. ಅನುಷ್ಠೀಯಮಾನ, ಆ ಮೂಲಕವಾಗಿ ಅವನು ಅನುಷ್ಠಾನ ಮಾಡ್ತಾ ಇದ್ದದ್ದಾದರೆ ಆವಾಗ ಅದೇನಾಗ್ತದೆ? ಧರ್ಮ, ಅಂತಹ ಸಾಂಪ್ರದಾಯಿಕ ವೈದಿಕ ಮಾರ್ಗದರ್ಶನದ ಕರ್ಮಗಳು. ದೇವತ್ವಾದಿ ಪ್ರಾಪ್ತಿ ಹೇತವಃ, ಇವು ಏನು ತಂದುಕೊಡ್ತವೆ? ದೇವತ್ವಾದಿ ಪ್ರಾಪ್ತಿ, ದೇವತ್ವ ಪದವನ್ನು ಇವರಿಗೆ ಅನುಗ್ರಹಿಸ್ತವೆ. ಅಂತಹ ಅದಕ್ಕೆ ಉತ್ತಮ, ಅದೇನದು? ಉತ್ತಮ, ಉತ್ತಮ ಹೇತು, ಅತ್ಯುತ್ತಮವಾದ ಹೇತು. ಕೇವಲ ಅಶ್ಚಧರ್ಮಾ, ಹೇಗೆ ಮಾಡ್ತಾನೆ ಅವನು? ಧರ್ಮ, ಧರ್ಮವನ್ನು ರಕ್ಷಿಸಬೇಕಾಗಿದೆ, ಆದ್ದರಿಂದ ಈ ಕಾರ್ಯವನ್ನು ನಾನು ಮಾಡ್ತೀನಿ. ಇಷ್ಟೇ ಉದ್ದೇಶ, ಧರ್ಮ ರಕ್ಷಣೆ. ಕೇವಲ ಅಶ್ಚಧರ್ಮಾ, ಇನ್ನು ಎರಡನೇದವರು ಯಾರವರು? ಅವರು ಮಧ್ಯಮಾ. ಅಧರ್ಮ, ಅಧರ್ಮ ವ್ಯಾಮಿಶ್ರಾಹ ಮನುಷ್ಯತ್ವಾದಿ ಪ್ರಾಪ್ತಿ ಅರ್ಥಾಹ ಮಧ್ಯಮಾಹ. ಇವನು ಸ್ವಲ್ಪ ಅಧರ್ಮದ ಜೊತೆ ಕೈ ಜೋಡಿಸ್ತಾನೆ, ಸ್ವಲ್ಪ ಅಧರ್ಮ ಅಂದರೆ ಉತ್ತಮನಿಗಿಂತ ಇವನು ಸ್ವಲ್ಪ ತೇಡ ಅಡ್ಡ ಹೋಗ್ತಾನೆ. ಅಡ್ಡ ಹೋಗಿ ಆಫ್ಟರ್ ಆಲ್ ನಾವು ಮನುಷ್ಯರಲ್ವೇ, ನಾವು ಉಪ್ಪು ಖಾರ ತಿನ್ನೋದಿಲ್ವೇ, ಇಷ್ಟು ಮಾಡೋದು ತಪ್ಪ, ನಾವೇನು ಅಖಂಡ ಈಶ್ವರನ ಬಯಸಿಲ್ಲ, ನಮ್ಮ ದಿನನಿತ್ಯ ಬಾಳ್ವೆ ಸರಿ ಅಂದ್ಕೊಂಡು ಹೋದ್ರೆ ಸಾಕಪ್ಪ, ಏನು ಬಾಳ್ವೆಪ್ಪ ನಿಂದು, ಎಲ್ಲರಿಗೂ ಒಂದು ಲೀಟರ್ ಹಾಲು ಬೇಕು, ನನಗೂ ಒಂದು ಲೀಟರ್ ಹಾಲು ಬೇಕು, ಎಲ್ಲರ ಮಕ್ಕಳು ಎಲ್ ಕೆ ಜಿ ಕೆ ಜಿ ಹೋಗ್ತಾವೆ, ನನ್ನ ಮಕ್ಕಳು ಎಲ್ ಕೆ ಜಿ ಕೆ ಜಿ ಹೋಗ್ತಾವೆ, ಇಲ್ಲಿಂದ ಪ್ರಾರಂಭ ಆಗ್ತದೆ. ಕೊನೆಗೆ ದಿನಕ್ಕೆ 50,000 ರೂಪಾಯಿ ಇನ್ಕಮ್ ಅಂದರೆ ಸಾಲದು ನಾನು ದಿನಕ್ಕೆ. ಮಾತು ನೋಡಿದರೆ ಬಣ್ಣದ ಮಾತು ತುಂಬಿರ್ತಾವೆ ಹಂಗೆ. ಹಾಂ, ಸೊ ಇದಕ್ಕೆ ಹೇಳ್ತಾರೆ ಅವ್ರು ಏನಂತಾರೆ, ಹಾಂ, ವ್ಯಾಮಿಶ್ರಾಹ ಮನುಷ್ಯತ್ವಾದಿ ಪ್ರಾಪ್ತಿ ಅರ್ಥ ಮಧ್ಯಮಃ, ಏನು ಮಿಶ್ರಣವಾದಂತಹ ಅಧರ್ಮದ ಜೊತೆ ಅಧರ್ಮ ವ್ಯಾಮಿಶ್ರಾಹ, ಅಧರ್ಮದ ಜೊತೆ ಸ್ವಲ್ಪ ಕೈ ಜೋಡಿಸ್ತಾನೆ. ಕಾನ್ಷಿಯಸ್ಲಿ ಅವನಿಗೆ ಗೊತ್ತದೆ, ಅವನಿಗೆ ಮೂಲಭೂತವಾಗಿ ನಾನು ಇದಕ್ಕಾಗಿ ಮಾಡಬಾರ್ದು, ಇದೊಂದು ಧರ್ಮ ರಕ್ಷಣೆ, ಇದನ್ನು ವೈದಿಕ ಧರ್ಮ ರಕ್ಷಿಸಬೇಕಾಗಿದೆ ಅನ್ನೋಂಥದ್ದೇ ಅವನಿಗೆ ಗೊತ್ತಿರೋದು. ಆದರೆ ಅವನು ಗೊತ್ತಿದ್ದು ಈ ತಪ್ಪುಗಳನ್ನು ಮಾಡ್ತಾನೆ, ಆ ಧರ್ಮದ ಜೊತೆ ಕುಡ್ಕೋತಾನೆ. ಇವನಿಗೆ ಏನಂತ ಕರೀತಾರೆ, ಮಧ್ಯಮಾಹ, ಇವನು ಮಧ್ಯಮ ಹೇತುಗಳು. ಇನ್ನು ಮೂರನೇದವರು ಯಾರವರು, ಅಧರ್ಮ ಅಧಮ ಅಧಮ ತಿರ್ಯಗಾದಿ ಪ್ರಾಪ್ತಿ ನಿಮಿತ್ತ ಅಧರ್ಮ ಲಕ್ಷಣ ಪ್ರವೃತ್ತಿ ವಿಶೇಷಾಶ್ಚ ಅಧಮಃ. ಅಯ್ಯಪ್ಪ, ಇವನು ತಿರ್ಯಕ ನೀಚ ಜನ್ಮಗಳನ್ನು ಹೊಂದುವಂತಹ ಕರ್ಮಗಳಲ್ಲಿ ತೊಡುತ್ತ, ಅಧಮ ನೀಚ ಜನ್ಮಗಳನ್ನು ಎತ್ತುತ್ತಾನೆ. ಕೆಳಮಟ್ಟದ ಅಂದರೆ ಎಲ್ಲ ಕ್ರಿಮಿ ಕೀಟಾದಿಗಳು, ಕೋತಿಗಳು, ನೀಚ ಜನ್ಮ. ಸಿಟ್ಟು ಬರ್ತದೆ ರೀ ಹನುಮಂತನಿಗೆ, ಹಂಗೆ ಅನ್ನಬಾರ್ದು. ದೇವಸ್ಥಾನ ತುಂಬೆಲ್ಲ ಇಲಿಗಳು ಇದ್ದದ್ದನ್ನು ನಾವು ಪವಾಡ ನೋಡೇವಿ, ಆದರೆ ಎಲ್ಲೆಲ್ಲಿಯೂ ಕೋತಿಗಳು ಇದ್ದದ್ದು ಮತ್ತು ಯಾರಿಗೂ ತೊಂದರೆ ಕೊಡದೇ ಇರುವಂತಹ ಪವಾಡ ನಾವೇನು ಕೇಳಿಲ್ಲ. ಇಂಥ ದೇವಸ್ಥಾನದಲ್ಲಿ ಬರೀ ಕೋತಿಗಳಿವೆ, ಯಾರಿಗೇನು ತೊಂದರೆ ಮಾಡೋದಿಲ್ಲ ಅನ್ನೋ ಕೋತಿಗಳ ರಾಶಿ ಗೊತ್ತೇ ಇಲ್ಲ. ಆ ಇಲಿಗಳು ತುಂಬೇವು ನೋಡ್ರಿ, ಏನು ಇಲಿಗಳು, ಎಂಥದ್ದು, ಎಷ್ಟು ಲಕ್ಷ ಗರ್ಭಗುಡಿಯೊಳಗೆ ಲಕ್ಷ ಲಕ್ಷ ಇಲಿಗಳು. ಎಲ್ಲಿ ಕಾಲಿಡ್ಬೇಕಾದ್ರೆ ಹುಷಾರಾಗಿಡ್ಬೇಕು, ಹಿಂಗೆ ಹಿಂಗೆ ಕಾಲು ಹಿಂಗೆ ಸರಿಸಿ ಸರಿಸಿ ಕಾಲು ಹಿಡ್ಕೋತ ಹೋಗ್ಬೇಕಲ್ಲ ದೇವ್ರ ಹತ್ರ. ಹಾಂ, ಏನು ಕಚ್ಚಲ್ಲ, ಏನು ಮಾಡೋದು, ಅದು ತಂದು ಕೊಡುವುದು. ಅಲ್ಲಿ ಕೆಲವು ಬಿಳಿ ಇಲಿನೂ ಅವ, ಆ ಬಿಳಿ ಇಲಿ ಕಂಡುಬಿಡ್ತು ಅಂದರೆ ಅವನ ಸೌಭಾಗ್ಯ, ಅವನ ಭಾಗ್ಯದ ಬಾಗಿಲು ತೆರೆದು ಬಿಡ್ತು ಅಂತ ಅರ್ಥ. ಆದರೆ ಕೋತಿಗಳವ ಅನ್ನೋಂಥದ್ದು ನಾವೇನು ಕೇಳಿದ್ವಿ, ಕೋತಿಗಳವ. ನೀವು ಹಂಪಿಗೆ ಹೋಗ್ಬಿಟ್ರೆ, ಹಂಪಿ ಕರೆಕ್ಟ್, ಹಂಪಿ ಹಂಪಿಗೆ ಹೋಗ್ಬಿಟ್ರೆ ಸಾಕಷ್ಟು ಕೋತಿಗಳು, ಅದು ತೊಂದರೆ ಕೊಡೋಂಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಅವಶ್ಯವಾಗೂ ತೊಂದರೆ ಕೊಡ್ತ. ತಿರ್ಯಕ ಆದಿ ಪ್ರಾಪ್ತಿ ನಿಮಿತ್ತ ಅಧರ್ಮ ಲಕ್ಷ್ಮಣ, ಅದು ಕೂಡ ಅಧರ್ಮ ಲಕ್ಷ್ಮಣಗಳಿಂದ ಕೂಡಿದ್ದು. ಪ್ರವೃತ್ತಿ ವಿಶೇಷಶ್ಚ ಅಧಮಃ, ತಾನ್ ಉತ್ತಮ ಮಧ್ಯಮ ಅಧಮಾನ್ ಹೇತೂನ್ ಪ್ರಕಟಣವಾಗಿದೆ. ಅವಿದ್ಯಾ ಪರಿಕಲ್ಪಿತಾನ್ ಯದಾ ಏಕಮೇವ ಅದ್ವಿತೀಯಂ ಆತ್ಮ ಆತ್ಮಾ ತತ್ವಂ ಸರ್ವಕಲ್ಪನಾವರ್ಜಿತಂ ಜಾನನ್ ನ ಲಭತೆ ನ ಪಶ್ಯತಿ ಯಥಾ ಬಾಲೈಃ ದೃಶ್ಯಮಾನಂ ಗಗನೆ ಮಲಂ ವಿವೇಕೀ ನ ಪಶ್ಯತಿ ತದ್ವತ್ ತದಾ ನ ಜಾಯತೆ ನ ಉತ್ಪದ್ಯತೆ ಚಿತ್ತಂ ದೇವಾದಿ ಆಕಾರೈಃ ಉತ್ತಮ ಅಧಮ ಮಧ್ಯಮ ಫಲರೂಪೇಣ ಆ ಮೂರು ಹೇತುಗಳು ಉತ್ತಮ ಮಧ್ಯಮ ಅಧಮ ಮೂರು ಹೇತುಗಳು ಏನ್ರಿ ಹೇತು ಮತ್ತೆ ಒರಿಜಿನಲ್ ಹೋಗ್ಬೇಕು ನೀವೀಗ ಅವಿದ್ಯಾ ಪರಿಕಲ್ಪಿತ ಅವು ಏನವು ಅವಿದ್ಯೆಯಿಂದಾಗಿ ಕಲ್ಪಿಸಲ್ಪಟ್ಟಂತಹ ಹೇತುಗಳು ಶಾಸ್ತ್ರ ಮಾರ್ಗದರ್ಶನದಲ್ಲಿ ಇವನಿಗೆ ಹೊಳಿತಾ ಹೋದಂತೆ ಹೋದಂತೆ ಈ ವಿಷಯಗಳು ಆವಿರ್ಭಾವ ಆಗ್ತವೆ ಅನ್ಯಥಾ ಇವು ಪರಿಕಲ್ಪನಾ ಅನ್ನೋದು ಗೊತ್ತಿಲ್ಲ ಯಾರಿಗೆ ಗೊತ್ತದೆ ಸತ್ಯ ಸುಮ್ಮನೆ ನೀವು ನಮ್ಮ ತಲೆ ಕಲ್ಪನೆ ಆಗ್ಲಿಗುತ್ತೀರ ಎಲ್ಲ ಸತ್ಯ ಹೇತುಗಳು ಎಲ್ಲ ಸತ್ಯ ಶಾಸ್ತ್ರ ಅಧ್ಯಯನದಲ್ಲಿ ಆವಿರ್ಭಾವ ಆಗ್ತಾ ಹೋಗ್ತವೆ ಅವಿದ್ಯಾ ಪರಿಕಲ್ಪಿತ ಏಕೆಂದರೆ ಯದಾ ಯಾವಾಗ ಏಕಮೇವ ಅದ್ವಿತೀಯಂ ಆತ್ಮ ತತ್ವಂ ಆತ್ಮತತ್ವಂ ಆತ್ಮತತ್ವ ಎಂಥದ್ದಿದೆ ಇದೆ ಎರಡಿಲ್ಲದೆ ಇರುವಂತಹ ಒಂದೇ ಒಂದು ಆತ್ಮತತ್ವವು ಸರ್ವಕಲ್ಪನಾವರ್ಜಿತಂ ಜಾನನ್ ಇವು ಯಾವ ಎಲ್ಲ ಕಲ್ಪನೆಗಳಿಂದ ದೂರ ಇದೆ ಏಕಂ ಏಕಂ ಅದ್ವಿತೀಯಂ ಏಕಮೇವ ಅದ್ವಿತೀಯಂ ಆತ್ಮತತ್ವಂ ಏನಾಗಿದೆ ಇದು ಎಲ್ಲ ಕಲ್ಪನಾಗಳಿಂದಲೂ ವರ್ಜಿತವಾಗಿದೆ ಸರ್ವಕಲ್ಪನಾ ವರ್ಜಿತಂ ಜಾನನ್ ಹಾಗೆ ಅದು ತಳೆದ ನಂತರ ನ ಲಭತೆ ಅವನು ಮತ್ತೆ ಪುನಃ ಹೇತುಗಳು ಲಭ್ಯ ಆಗೋದಿಲ್ಲ ಯಾಕೆ ಇವೆಲ್ಲ ಪರಿಕಲ್ಪಿತ ಸ್ಪಷ್ಟ ಆಗಬೇಕು ಗಟ್ಟಿಯಾಗಬೇಕು ಪರಿಕಲ್ಪಿತ ನ ಲಭತೆ ಅಂದ್ರೇನು ನ ಪಶ್ಯತಿ ಅದು ಕಾಣೋದಿಲ್ಲ ಅವನಿಗೆ ಇದು ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ ಯಥಾ ಯಾವ ಪ್ರಕಾರ ಬಾಲೈಹಿ ದೃಶ್ಯಮಾನಂ ಗಗನೇ ಮಲಂ ಆಕಾಶವು ಮಲಸಹಿತವಾಗಿದೆ ಹೊಲಸಾಗಿದೆ ಮೋಡದಿಂದ ಮುಸುಕಿದೆ ಹೊಗೆ ತುಂಬಿದೆ ಅಥವಾ ಆಕಾಶಕ್ಕೆ ಆಕಾಶ ಮಲಿನ ಆಗಿದೆ ಅನ್ನುವಂಥ ಹೇಳಿಕೆಗಳು ಬಾಲೈಹಿ ಮಕ್ಕಳ ಇಂಥ ಹೇಳಿಕೆಗಳು ಏನಾಗಿದೆ ವಿವೇಕಿ ನ ಪಶ್ಯತಿ ಒಬ್ಬ ಪ್ರಬುದ್ಧನಾದವನು ಅವನು ಕಾಣೋದಿಲ್ಲ ಅವನು ಗುರುತಿಸೋದಿಲ್ಲ ಅದನ್ನು ಹೇ ಮಕ್ಕಳು ಸುಮ್ಮನೆ ಮಾತಾಡ್ತಾರೆ ಅದು ನೀಲಿನೂ ಆಗಿಲ್ಲ ಕೆಂಪು ಆಗಿಲ್ಲ ವಿವೇಕಿ ಬಿಹಿ ವಿವೇಕಿ ನ ಪಶ್ಯತಿ ತದ್ವತ್ ಅದೇ ಪ್ರಕಾರ ಅಜ್ಞಾನಿಗಳು ಅವಿವೇಕಿಗಳು ಹೇತುಗಳನ್ನೇ ಕಾಣ್ತಾ ಇರ್ತಾರೆ ಗಟ್ಟಿಯಾಗಿ ಕೂತಿರ್ತಾರೆ ಆದರೆ ತಿಳಿದವರು ಅವರಿಗೆ ಯಾವ ಹೇತುಗಳು ಕಾಣೋದಿಲ್ಲ ನ ಜಾಯತೆ ನ ಉತ್ಪದ್ಯತೆ ಏ ದೇವತೆಗಳಾಗಿ ದೇವಾದಿ ಆಕಾರಿಗೆ ನ ಜಾಯತೆ ಸಾಕಲ್ಲ ನಿಮಗೆ ಇನ್ನೆಷ್ಟು ಸ್ಯಾಂಕ್ಷನ್ ಬೇಕು ಅನ್ನಿ ಶಂಕರ ಕ್ಯಾನ್ ರೈಟ್ ಲೈಕ್ ದಿಸ್ ಬೇರೆ ಯಾರಾದರೂ ಬರೆಯೋ ಧೈರ್ಯ ಇದೆಯಾ ನೋಡಿ ದೇವಾದಿ ಆಕಾರ ಈ ದೇವತಾ ಇತ್ಯಾದಿಗಳ ಆಕಾರಗಳನ್ನು ಮಾಡಿದ್ರಲ್ಲೋ ತಿರ್ಯಕ ಇತ್ಯಾದಿ ಬಿಡಿ ಹೋಗಲಿ ದೇವತಾದಿಗಳ ಆಕಾರಗಳಿಂದಲೂ ಅವನು ಹುಟ್ಟೋದಿಲ್ಲ ಯಾಕೆ ಉತ್ತಮ ಮಧ್ಯಮ ಉತ್ತಮ ಅಧಮ ಮಧ್ಯಮ ಫಲರೂಪ ಅಭಾವೇ ಅವು ಯಾವೂ ಅಲ್ಲಿ ಇಲ್ಲದೇ ಇದರಿಂದಾಗಿ ನ ಹಿ ಅಸತಿ ಹೇತೌ ಫಲಂ ಉತ್ಪದ್ಯತೆ ಹೇತುವೆ ಹೇತುವೆ ಎನ್ನುವುದು ಇಲ್ಲದೇ ಇದ್ದಾಗ ಫಲಂನ ಉತ್ಪದ್ಯತೆ, ಫಲವೆನ್ನುವುದು ಇರೋದಿಲ್ಲ. ಕಾರಣ ಇದ್ರೆ ತಾನೇ ಕಾರ್ಯ ಉಂಟಾಗೋದು, ಕಾರಣವೇ ಇಲ್ಲ ಅಂದ್ರೆ ಕಾರ್ಯ ಎಲ್ಲಿಂದ ತರ್ತೀಯ? ಹೇತುವೇ ಇಲ್ಲ. ಹೇತು ಪರಿಕಲ್ಪಿತ, ಅವಿದ್ಯೆಯ ಪರಿಕಲ್ಪಿತ, ಅಜ್ಞಾನದಿಂದಾಗಿ ಕಲ್ಪಿಸಲ್ಪಟ್ಟಿದೆ ಹೇತು. ವಿವೇಕಿಯ ಸ್ಪಷ್ಟತೆಯಲ್ಲಿ ಅದು ಸ್ಪಷ್ಟವಾಗಿರ್ತದೆ. ಏನಿದು ವಿವೇಕಿ, ವಿವೇಕಿ ಏನಿದು? ವಾಟ್ ಇಸ್ ದಿಸ್ ವಿವೇಕಿ? ವಿವೇಕವನ್ನು ಉಳ್ಳವನು ಯಾರು, ಅವನು ವಿವೇಕಿ. ಇಲ್ಲದೆ ಹೋದರೆ ಅವಿವೇಕಿ. ಆ ವಿವೇಕಿ ಅನ್ನೋ ಶಬ್ದವನ್ನು ಸ್ವಲ್ಪ ಓರಿಯೆಂಟ್ ಮಾಡಿಕೊಡ್ರಿ, ಅದನ್ನು ಹೊಂದಿಸಿಕೊಡ್ರಿ. ಏನು ಅಂದರೆ ಪ್ರಬುದ್ಧನು. ಆವಾಗ ನಿಮಗೆ ಹೊಸ ಆಯಾಮ ತೆಗೆದುಕೊಳ್ತದೆ. ಮಾತುಗಳಲ್ಲಿ, ಕೃತಿಗಳಲ್ಲಿ, ವಿಚಾರಗಳಲ್ಲಿ ಸರಳ ಸ್ವಭಾವ, ಸರಳತೆ, ಆರ್ಟಿಫಿಷಿಯಾಲಿಟಿ ಇರಬಾರ್ದು. ಅಲ್ಲಿ ಯಾವುದೇ ಪ್ರಕಾರವಾದಂತಹ ಕುಕ್ಕಿಂಗ್, ಹಿಡನ್ ಅಜೆಂಡಾ ಇಂಥವು ಏನೂ ಇರಬಾರ್ದು. ಜನ ಕೆಲವು ಜನ ಮಾತಾಡುವಾಗ ಕುಕ್ಕಿಂಗ್ ಮಾಡ್ತಿರ್ತಾರೆ. ಏನೇ ಕುಕ್ಕಿಂಗ್ ಇಲ್ಲ, ಸರಳತ, ಸರಳ ಭಾವ, ಇವು ಪ್ರಬುದ್ಧ ವ್ಯಕ್ತಿಯ ಲಕ್ಷಣಗಳು. ನಾವು ಲೆಕ್ಕ ಹಾಕಿದ ಮೇಲೆ ಎಷ್ಟು ಸರ್ಟಿಫಿಕೇಟ್ ಅವ ಪ್ರಬುದ್ಧ, ಎಷ್ಟು ಮಾರ್ಕ್ಸ್ ತೊಗೊಂಡಾನೆ ಪ್ರಬುದ್ಧ, ಈಗಿನ ಟ್ರೆಂಡ ಆಗಿದೆ. ಮೊಬೈಲ್ ತೊಗೊಂಡಾನೆ ಅವನು ವಿವೇಕಿ. ಹೇತು ಅಭಾವೇ ಅಸತಿ, ಹೇತವು ಅಸತಿ. ಕಾರಣವೆನ್ನುವುಗಳೇನಿವೆಯೋ ಅವೇ ಇಲ್ಲ ಅಂತಾದ ಮೇಲೆ ಫಲಂನ ಉತ್ಪದ್ಯತೆ. ಹಾಂ, ಅದಕ್ಕೊಂದು ಲಾಜಿಕ್ ಕೊಡ್ತಾರೆ. ಬೀಜಾದಿ ಅಭಾವೇ ಇವ ಸಸ್ಯಾದಿ. ಬೀಜಗಳೇ ಇಲ್ಲ ಅಂದ ಮೇಲೆ ಸಸಿಗಳು ಎಲ್ಲಿಂದ ಬರ್ತವೆ? ಬೀಜಗಳು ಇಲ್ಲ ಅಂದಮೇಲೆ ಸಸಿಗಳು ಎಲ್ಲಿಂದ ಬರ್ತವೆ? ಸಸ್ಯಗಳು ಬರ್ತಾರೆ, ಸಸಿಗಳು ಬರುತ್ತೆ. 329. ಹೇತು ಅಭಾವೇ ಚಿತ್ತಂ ನ ಉತ್ಪದ್ಯತೆ ಇತಿ ಹಿ ಉಕ್ತಂ. ಸಾ ಪುನಃ ಅನುತ್ಪತ್ತಿ ಚಿತ್ತಸ್ಯ ಕೀದೃಶಿ ಇತಿ ಉಚ್ಯತೆ. ಹೇತು ಇಲ್ಲ ಅಂದಮೇಲೆ ಚಿತ್ತಂ ನ ಉತ್ಪದ್ಯತೆ, ಚೈತನ್ಯವು ಮತ್ತೆ ಹುಟ್ಟೋದಿಲ್ಲ ಅನ್ನೋ ಪ್ರಶ್ನೆ ಸ್ಪಷ್ಟ ಆಯಿತು. ಚೈತನ್ಯ ಹುಟ್ಟುತ್ತದೆ ಅಂದರೆ ಹೇತು ಬೇಕು, ಹೇತು ಇಲ್ಲ ಅಂದಮೇಲೆ ಚೈತನ್ಯ ಹುಟ್ಟೋದಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಇತಿಹಿ ಉಕ್ತ, ಸರಿ ಇದೆ, ಸರಿ ಇದೆ, ನಮಗೆ ಅರ್ಥ ಆಯಿತು. ಸಾ ಪುನಃ ಉತ್ಪತ್ತಿ ಚಿತ್ತಸ್ಯ ಕೀದೃಶಿ ಇತಿ ಉಚ್ಯತೆ. ಹುಟ್ಟದೇ ಇರುವಂತಹ ಚೈತನ್ಯವು ಎಂಥದದು? ಸಾ ಪುನಃ ಉತ್ಪತ್ತಿ ಚಿತ್ತಸ್ಯ ಅನುತ್ಪತ್ತಿ ಚಿತ್ತಸ್ಯ, ಚಿತ್ತಸ್ಯ ಅನುತ್ಪತ್ತಿ ಏನು, ಚಿತ್ತದ ಹುಟ್ಟು ಎನ್ನುವುದು ಇಲ್ಲ ಅನ್ನುವಂಥದ್ದು ಏನಿದೆಯೋ ಸಾ ಪುನಃ ಅದು ಏನದು? ಕೀದೃಶಿ ಇತಿ ಉಚ್ಯತೆ. ಅರ್ಥಾತ್ ಆತ್ಮ ಅನ್ನೋದು ಏನದು? ಡೈರೆಕ್ಟಾಗಿ ಪ್ರಶ್ನೆ. ಇದು ಹುಟ್ಟಿಲ್ಲ ಅಂತೀರಾ, ಅದಕ್ಕೆ ಕಾರಣ ಇಲ್ಲ ಅಂತೀರಾ, ಕಾರಣ ಇಲ್ಲದೆ ಹುಟ್ಟೋದಿಲ್ಲ ಅಂತ ಹೇಳ್ತೀರಾ, ಅದನ್ನು ಹುಟ್ಟಿಲ್ಲ ಅಂತ ಹೇಳ್ತೀರಾ. ಹಾಗೆ ಹುಟ್ಟದೇ ಇದ್ದಂಥದ್ದು ಆದರೂ ಇದ್ದಂಥದ್ದು ಅದು ಏನು ಆತ್ಮ? ಅದು ಏನದು? ಚಿತ್ತಂ ಕೀದೃಶಿ ಚಿತ್ತಂ, ಅದು ಏನದು? ಉಚ್ಯತೆ. ಅನಿಮಿತ್ತಸ್ಯ ಚಿತ್ತಸ್ಯ ಜ್ಞಾನೋತ್ಪತ್ತಿ ಸಮಾದ್ವಯ ಅಜಾತಸ್ಯೇವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ ಅನಿಮಿತ್ತಸ್ಯ ಚಿತ್ತಸ್ಯ ಜ್ಞಾನೋತ್ಪತ್ತಿ ಸಮಾದ್ವಯ ಅಜಾತಸ್ಯೇವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ ಚಿತ್ತಸ್ಯ ಯಾನ್ ಉತ್ಪತ್ತಿ ಅನಿಮಿತ್ತಸ್ಯ ನಿಮಿತ್ತವಿಲ್ಲದೆ ಹುಟ್ಟು ಸಹ ಇಲ್ಲದೆ ಇದ್ದಂತಹ ಚಿತ್ತವು ಹುಟ್ಟುತ್ತದೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಿಮಿತ್ತವಿಲ್ಲದಂತಹ ಹುಟ್ಟು ಇಲ್ಲದೇ ಇರುವಂತಹ ಆತ್ಮನು ಹುಟ್ಟುತ್ತಾನೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏಕೆಂದರೆ ಅಜಾತಸ್ಯ ಏವ ಸರ್ವಸ್ಯ, ಅವನು ಹುಟ್ಟುರಹಿತನಾಗೇ ಇದ್ದಾನೆ. ಅಜಾತಸ್ಯ ಇವ ಹುಟ್ಟುರಹಿತನಾಗೇ ಇದ್ದಾನೆ. ಈ ಹುಟ್ಟುರಹಿತನಾಗಿದ್ದವನೇನಿದ್ದಾನೋ ಆತ್ಮ ಚಿತ್ತದೃಶ್ಯಂ ಹಿ ತದ್ಯತಃ, ಹುಟ್ಟಿತು ಅಂತ ನಾವು ಇಷ್ಟು ವರ್ಷ ಇಷ್ಟು ಜನ್ಮ ವ್ಯವಹಾರ ಮಾಡಿದ್ದೇವಲ್ಲ, ಅದೇನದು? ಅದು ಚಿತ್ತದೃಶ್ಯ. ಇಲ್ಲಿ ಚಿತ್ತ ಅರ್ಥ ಬೇರೆ ಆಯ್ತಿಲ್ಲ, ಇಲ್ಲಿ ಅಂತಃಕರಣ. ಮೇಲೆಲ್ಲ ಚಿತ್ತಾರ್ಥ ಚೈತನ್ಯ, ಜನ್ಮಿಸಿತು. ಇದೊಂದು ದೃಶ್ಯ, ಚಿತ್ತದೃಶ್ಯ, ಜೀವಂತ ಇದ್ದಾನೆ ಚಿತ್ತದೃಶ್ಯ. ಅವನು ಮರಣಿಸಿದ ಚಿತ್ತದೃಶ್ಯ. ಇವ ಅಂತಃಕರಣದಲ್ಲಿ ಲಭ್ಯವಾಗಿ ಅಡಿಗೆ ಹೋಗುವಂತಹ ಅನಿಸಿಕೆಗಳು ಅನ್ರಿ, ವೃತ್ತಿಗಳು ಅನ್ರಿ, ಭಾವಗಳು ಅನ್ರಿ. ನೀನು ಕೇಳಿದ್ರಿ ಆ ಚೈತನ್ಯ ಆತ್ಮ ಏನದು ಅಂಥೇಳಿ. ನಿಮಿತ್ತ ಇತ್ತು ಅಂದರೆ ಹೇಳಬಹುದು ಏನು ಅಂಥೇಳಿ. ಇಲ್ಲಿ ಹೇಳಲಿಕ್ಕೆ ಯಾವ ನಿಮಿತ್ತವೂ ಇಲ್ಲ. ಆದ್ದರಿಂದ ಅನಿಮಿತ್ತಸ್ಯ ಚಿತ್ತಸ್ಯ, ನಿಮಿತ್ತರಹಿತವಾದಂಥ ಆತ್ಮ. ಸರ್ವದಾ ಚಿತ್ತಸ್ಯ ಸಮಾ ಅದ್ವಯ ಇವ ಅನುತ್ಪತ್ತಿ ನ ಪುನಃ ಕದಾಚಿತ್ ಭವತಿ ಕದಾಚಿತ್ ವಾ ನ ಭವತಿ ಸರ್ವದಾ ಏಕರೂಪ ಇವ ಇತ್ಯರ್ಥ. ಆ ಚಿತ್ತದಲ್ಲಾದರೂ ದೃಶ್ಯವಾಗಿ ಹೇಗೆ ಲಭ್ಯ ಆಯ್ತದೋ ಚಿತ್ತ ದೃಶ್ಯಂ ಹಿತದ್ ಯತಃ, ಚಿತ್ತದಲ್ಲಾದರೂ ಕೂಡ ದೃಶ್ಯರೂಪದಲ್ಲಿ ಏಕೆ ಅದು ಲಭ್ಯ ಆಯಿತು? ಅದು ಕಲ್ಪಿತ, ಆರೋಪಿತ, ಕಲ್ಪಿತವಾಗಿಯೋ ಆರೋಪಿತವಾಗಿಯೋ ಲಭ್ಯವಾಗಿದೆ ವಿನಃ ಆ ಲಭ್ಯವಾಗಿರುವುದಕ್ಕೆ ಯಾವ ವಾಸ್ತವಿಕತೆ ಪಾರಮಾರ್ಥಿಕತೆ ಇಲ್ಲ. ಇದನ್ನೇ ನಾವು ಈ 7-8 ಶ್ಲೋಕದಲ್ಲಿ ಅಭ್ಯಾಸ ಮಾಡಿದ್ದು, ಪಾರಮಾರ್ಥಿಕ ಮತ್ತು ವ್ಯಾವಹಾರಿಕ. ಅಲ್ಲಿ ಯಾವುದೇ ಪ್ರಕಾರ ಅಂತಹ ಪಾರಮಾರ್ಥಿಕ ಸತ್ಯತ ಅದಕ್ಕೆ ಇಲ್ಲ. ಭಾಷ್ಯ 330 ಪರಮಾರ್ಥ ದರ್ಶನೇನ ನಿರಸ್ತ ಧರ್ಮ ಅಧರ್ಮಾಖ್ಯ ಉತ್ಪತ್ತಿ ನಿಮಿತ್ತಸ್ಯ ಅನಿಮಿತ್ತಸ್ಯ ಚಿತ್ತಸ್ಯ ಇತಿ ಯಾ ಮೋಕ್ಷಾಖ್ಯ ಅನುತ್ಪತ್ತಿ ಸಾ ಸರ್ವದಾ ಸರ್ವ ಅವಸ್ಥಾಸು ಸಮಾ ನಿರ್ವಿಶೇಷ ಅದ್ವಯಾಚ. ಪಾರಮಾರ್ಥಿಕವಾದ ತತ್ವಜ್ಞಾನದಲ್ಲಿ ಏನಾಗಿದೆ? ಮೇಲೆ ಹೇಳಿದಂತಹ ಧರ್ಮ ಅಧರ್ಮ ಅನ್ನುವಂತಹ ಎಲ್ಲ ಭಾವಗಳನ್ನು ನಿರಸ್ತ ಬಿಟ್ಟುಕೊಟ್ಟು, ಅವು ಯಾಕೆ ಬಿಟ್ಟುಕೊಡೋದು ಅಂದರೆ ಅವು ಉತ್ಪತ್ತಿಗೆ ನಿಮಿತ್ತ ಆಗಿವೆ. ಉತ್ಪತ್ತಿಗೆ ಹೇತುಗಳೇನು? ಉತ್ತಮ ಅಧಮ ಮಧ್ಯಮ. ಏನವು ಉತ್ತಮ ಅಧಮ ಮಧ್ಯಮ ಏನವು? ಅವು ಹೇತುಗಳು. ಆ ಹೇತುಗಳೇ ಇಲ್ಲ ಅಂತಲ್ಲ, ಈಗ ಆ ಹೇತುಗಳೇ ನಿರಸ್ತ ನಿರಸ್ತ ಧರ್ಮ ಅಧರ್ಮಾಖ್ಯ ಹೇತೋ ಉತ್ಪತ್ತಿ ನಿಮಿತ್ತಸ್ಯ ಯಾವ ಉತ್ಪತ್ತಿಗೆ ಕಾರಣವಾಗಿವೆಯೋ ಅವು ನಾವು ಬಿಟ್ಟುಕೊಟ್ಟ ನಂತರ ಆತ್ಮ ಏನಾಗ್ಬಿಡ್ತೀವಿ ಅನಿಮಿತ್ತ ಆಗ್ಬಿಡ್ತು. ಅವುಗಳನ್ನೆಲ್ಲ ಬಿಟ್ಟುಕೊಟ್ಟ ತಕ್ಷಣ ಇದು ತನ್ನ ನಿಮಿತ್ತವನ್ನು ಕಳ್ಕೊಂಡ್ಬಿಡ್ತು. ಯಾವ ನಿಮಿತ್ತದಿಂದಾಗಿ ಜೀವಾತ್ಮ ಜೀವಾತ್ಮ ಅಂತ ಆಗಿತ್ತೋ ಆ ನಿಮಿತ್ತ ಹೋಯಿತು. ಆತ್ಮ ಅನಾಥ ಆಗಲಿಲ್ಲ. ಅನಿಮಿತ್ತಸ್ಯ ಚಿತ್ತಸ್ಯ ಇತಿ ಯಾ ಮೋಕ್ಷಾಖ್ಯಾಹ ಅದು ಮೋಕ್ಷ ಸಮ ಮೋಕ್ಷ ಸ್ಥಿತಿಯಲ್ಲೇ ಇದ್ದದ್ದು ಚಿತ್ತ ಏನಿದೆ ಚೈತನ್ಯ ಆತ್ಮ ಮೋಕ್ಷ ಸ್ಥಿತಿಯಲ್ಲಿದ್ದು ಮೋಕ್ಷಾಖ್ಯ ಮೋಕ್ಷ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದದ್ದು. ಆಖ್ಯ ಅಂದರೆ ಹೆಸರು. ಈಗ ಆತ್ಮನಿಗೆಲ್ಲ ನಿಮಿತ್ತವನ್ನು ಕಳ್ಕೊಂಡು ಆತ್ಮನಿಗೇನು ಈಗ ಏನು ನಿಮಿತ್ತ ಯಾವಿಲ್ಲ ಈಗ. ಆವಾಗ ಏನಂತ ಕರೆಯೋದು ಮೋಕ್ಷ ಅನ್ನುವ ಹೆಸರು ಪ್ರಸಿದ್ಧವಾಗಿದೆ. ಏನು ಮೋಕ್ಷ ಅಂದರೆ ಅನುತ್ಪತ್ತಿ ಹುಟ್ಟಿಲ್ಲ ಅಂತ ಅರ್ಥ. ಸಾ ಸರ್ವದ ಅದು ಯಾವತ್ತಿಗೂ ಕೂಡ ಸರ್ವ ಅವಸ್ಥಾಸು ಎಲ್ಲ ಅವಸ್ಥೆಗಳಿಗೂ ಕೂಡ ಸಮ ನಿರ್ವಿಶೇಷ ಅದ್ವಯ ಚ ಅದಕ್ಕೆ ಯಾವ ವಿಶೇಷ ಇಲ್ಲ ಅದು ಯಾವತ್ತಿಗೂ ಕೂಡ ಅದ್ವಯವಾಗಿದೆ. ಪೂರ್ವಮಪಿ ಅಜಾತಸ್ಯ ಇವ ಅನುತ್ಪನ್ನಸ್ಯ ಚಿತ್ತಸ್ಯ ಸರ್ವಸ್ಯ ಅದ್ವಯಸ್ಯ ಇತ್ಯರ್ಥಃ. ಪೂರ್ವಮಪಿ ಅಜಾತಸ್ಯ ಇವ ಮೊದಲು ಕೂಡ ಹುಟ್ಟದೇ ಇದ್ದಂತಹ ಆ ಆತ್ಮತತ್ವವನ್ನು ಚಿತ್ತಸ್ಯ ಸರ್ವಸ್ಯ ಅದ್ವಯಸ್ಯ ಇತ್ಯರ್ಥ. ಮೊದಲು ಹೇಗಿತ್ತು ಮೊದಲು ಹಾಗೇ ಇತ್ತದು. ಮೊದಲು ಕೂಡ ಈಗ ಬಿಡುಗಡೆ ಆದಮೇಲೆ ಹಿಂಗಾಗಿದೆ ಅಂತಲ್ಲ, ಮೊದಲು ಕೂಡ ಹಾಗೇ ಇತ್ತದು. ಹೇಗಿತ್ತಪ್ಪ ಮೊದಲು? ಅಜಾತಸ್ಯ ಹುಟ್ಟುರಹಿತವಾಗಿತ್ತು, ಅನುತ್ಪನ್ನಸ್ಯ ಹುಟ್ಟಲಿಲ್ಲ, ಚಿತ್ತಸ್ಯ ಸರ್ವಸ್ಯ ಅದ್ವಯಸ್ಯ ಇತ್ಯರ್ಥ. ಎರಡಿಲ್ಲದೇ ಇರುವಂತಹ ಒಂದೇ ಒಂದು ಪರಬ್ರಹ್ಮ ತತ್ವ ಆಗಿತ್ತು. ಯಸ್ಮಾತ್ ಪ್ರಾಗಪಿ ವಿಜ್ಞಾನಾತ್ ಚಿತ್ತದೃಶ್ಯಂ ತತ್ ದ್ವಯಂ ಜನ್ಮ ಚ ತಸ್ಮಾತ್ ಅಜಾತಸ್ಯ ಸರ್ವಸ್ಯ ಸರ್ವದಾ ಚಿತ್ತಸ್ಯ ಸಮಾ ಅದ್ವಯ ಇವ ಅನುತ್ಪತ್ತಿ. ತನಗೆ ಎರಡನೆಯದಿಲ್ಲದೇ ಇದ್ದಂತಹ ಯಾವುದೊಂದೂ ಇಲ್ಲ. ಮೊದಲು ಹಾಗೆ ಇತ್ತದು. ಆದ್ದರಿಂದ ಏನು ನಿರ್ಣಯಕ್ಕೆ ಬಂದ ನಾವೀಗ? ಯಸ್ಮಾತ್ ಪ್ರಾಗಪಿ ವಿಜ್ಞಾನಾತ್ ಚಿತ್ತದೃಶ್ಯಂ ತದ್ವಯಂ ತದ್ವಯಂ ಜನ್ಮ ಚ ತಸ್ಮಾತ್ ಅಜಾತಸ್ಯ ಸರ್ವಸ್ಯ ತಸ್ಮಾತ್ ಅಲ್ಲದೆ ನೋಡ್ರಿ ತಸ್ಮಾತ್ ಅಜಾತಸ್ಯ ಸರ್ವಸ್ಯ ಹುಟ್ಟುರಹಿತನಾದಂತಹ ಸರ್ವವ್ಯಾಪಕನಾದಂತಹ ಈ ಚೈತನ್ಯ ಆತ್ಮ ಸದಾ ಸಮ ಅದ್ವಯ ಇವ ಅನುತ್ಪತ್ತಿ. ಅವನು ಹುಟ್ಟುರಹಿತನಾಗಿ ಎಲ್ಲೆಲ್ಲಿಯೂ ಸಮನಾಗಿ ಇದ್ದಾನೆ. ಈಗ ಆಕಾಶವು ಇದೆ, ಸಮವಾಗಿ ಇದೆ. ಅಲ್ಲಿ ಗಾಢ ಆಕಾಶ, ಇಲ್ಲಿ ದಟ್ಟವಾದ ಆಕಾಶ, ಇಲ್ಲಿ ತಿಳುವಾದ ಆಕಾಶ, ಹಾಗೆಲ್ಲ. ಆಕಾಶವು ಯಾವತ್ತಿಗೂ ಹೇಗಿರ್ತದೆ? ಸಮವಾಗಿರ್ತದೆ. ಹಾಗೆ ಇವನು ಮೊದಲು ಯಾವ ಕಾರಣಗಳು ಇಲ್ಲದೆ ಕಾರಣಗಳನ್ನೇ ಇಟ್ಟುಕೊಳ್ಳದೆ, ಯಾವುದೇ ಕಾರಣಗಳನ್ನು ಇಟ್ಟುಕೊಳ್ಳದೆ, ಯಾವ ನಿಮಿತ್ತವನ್ನು ಇಟ್ಟುಕೊಳ್ಳದೆ, ಯಾವ ಹೇತುಗಳನ್ನು ಇಟ್ಟುಕೊಳ್ಳದೆ ಶುದ್ಧನಾಗಿ ಆಕಾಶದಂತೆ ಇದ್ದ. ಈಗೂ ಹಾಗೆ ಇದ್ದಾನೆ. ಅದು ಇದು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ತಿಳಿಯದೇ ಇದ್ದಾಗೂ ಹಾವು ಇದ್ದಿದ್ದಿಲ್ಲ, ತಿಳಿದ ನಂತರವೂ ಹಾವು ಅನ್ನೋದು ತಿಳಿತೇನೆ ನಿಮಗೆ. ಇದು ಹಗ್ಗವು ಎಂದು ತಿಳಿಯದೇ ಇದ್ದಾಗೂ ಕೂಡ ಹಾವಿಲ್ಲ ಅಲ್ಲಿ. ಇದು ಹಗ್ಗವೇ ಎಂದು ತಿಳಿದ ನಂತರವೂ ಕೂಡ ಹಾವಿಲ್ಲ. ಇಲ್ಲೂ ಹಾಗೆ ಆತ್ಮನೂ ಮೊದಲೂ ಕೂಡ ಜೀವಾತ್ಮ ಮೊದಲೂ ಕೂಡ ಇದ್ದಿದ್ದಿಲ್ಲ, ತಿಳಿದ ನಂತರವೂ ಅವನು ಇಲ್ಲವೇ ಇಲ್ಲ. ಓ, ತಿಳಿಯುವ ಪೂರ್ವದಲ್ಲೂ ಇದ್ದ. ಸಾರಿ ಸರ್, ತಿಳಿಯುವ ಪೂರ್ವದಲ್ಲಿ ಕೂಡ ಅವನು ಇದ್ದಿದ್ದೇ ಇಲ್ಲ. ಕದಾಚಿತ್ ಭವತಿ ಕದಾಚಿತ್ ವಾ ನ ಭವತಿ ಕ್ಯಾ ಬಾತೆ. ಭಾಷ್ಯ ನೋಡ್ಕೊಡಿ ಸ್ವಲ್ಪ. ಅನುತ್ಪತ್ತಿ ನ ಪುನಃ ಕದಾಚಿತ್ ಭವತಿ ಕದಾಚಿತ್ ವಾ ನ ಭವತಿ ಸರ್ವದಾ ಏಕರೂಪ ಏವ ಇತ್ಯರ್ಥ. ಆಮೇಲೆ ಮರ್ತೋಗ್ಬಿಡ್ಬೋದಲ್ಲ ಸರ್ ಅವನು, ನಾನು ಹುಟ್ಟರಹಿತನಾದ ಆತ್ಮ, ಮರ್ತೋಗ್ಬಿಡ್ಬೋದಲ್ಲ, ಅದು ನನ್ನಿಂದ ಹೋಗಿ ಹೊರಟೋಗ್ಬಿಡ್ಬೋದಲ್ಲ. ಕದಾಚಿತ್ ಭವತಿ ಕದಾಚಿತ್ ನ ಭವತಿ ಇತಿ ನ ಸಂಭವತಿ. ಇದಾಗೋದಿಲ್ಲ. ಯಾಕೆ? ಭಾಳ ಚಂದದ ಲಾಜಿಕ್. ಸರ್ವದಾ ಏಕರೂಪ ಇವ, ಸರ್ವದಾ ಏಕರು, ಎಂದೆಂದಿಗೂ ಒಂದೇ ರೂಪವನ್ನು ಅದು ಹೊಂದಿದೆ. ಏನದು ಒಂದು ರೂಪ? ಏಕಂ ಅದ್ವಿತೀಯಂ ಬ್ರಹ್ಮ, ಅದು ಒಂದೇ ರೂಪ. ಆಕಾಶದಂತೆ ಸಮವಾಗಿ ಏಕರೂಪವನ್ನು ಹೊಂದಿದಂಥದ್ದು ಉಂಟಾಗುತ್ತದೆ, ಮತ್ತು ಉಂಟಾಗುವುದಿಲ್ಲ, ಮತ್ತು ಜ್ಞಾಪಕ ಹೊರಟೋಗ್ತದೆ, ಮರ್ತೋಗ್ಬಿಡ್ತೀವಿ ಅನ್ನೋ ಪ್ರಶ್ನೆ ಇದ್ರೂ ಬರೋದಿಲ್ಲ. ಒಂದ್ಸಲ ಹಗ್ಗ ಅನ್ನೋ ಸ್ಪಷ್ಟವಾದ ನಂತರ ಅಲ್ಲಿ ಮತ್ತೆ ಹಾವು ಎನ್ನುವುದು ಹೇಗೆ ಮತ್ತೆ ಹೊಸದಾಗಿ ಹುಟ್ಟೋದಿಲ್ಲವೋ, ಇದು ಹಗ್ಗವೋ ಎನ್ನುವ ಸ್ಪಷ್ಟವಾದ ನಂತರ ಆ ಪ್ರಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ಇದು ವಿವೇಕದಿಂದಲೇ ತಿಳ್ಕೋಬೇಕಾದ. ಯಾವಾಗಲೂ ಒಂದೇ ಬಗೆಯಾಗಿಯೇ ಇರುತ್ತದೆ ಎಂದು ಅರ್ಥ. ಯಥೋಕ್ತೇನ ನ್ಯಾಯೇನ ಜನ್ಮ ನಿಮಿತ್ತಸ್ಯ ದ್ವಯಸ್ಯ ಅಭಾವಾತ್. ಆದ್ದರಿಂದ ಸಿದ್ಧಾಂತ ಉಡುಪಿಗೆ ಹೋಗ್ತೀವಿ ಈಗ. ಏನು ದ್ವೈತ ಎನ್ನುವುದು ಇಲ್ಲವೇ ಇಲ್ಲ. ನಾ ನೂರಕ್ಕೆ 150 ಸಲ ಇದನ್ನು ಒತ್ತಾಯ ಪೂರ್ವಕ ಹೇಳ್ತೀನಿ, ಸಿದ್ಧಾಂತಿಗಳಿಗೆ ತಲೆ ಕೆಟ್ಟಿಲ್ಲ. ಇನ್ನೊಬ್ಬರ ಸಿದ್ಧಾಂತಗಳನ್ನು ನಾವು ಎಂದೂ ಕ್ರಿಟಿಸೈಸ್ ಮಾಡೋದಿಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಏಕೆಂದ್ರೆ ನಾವು ಆಕ್ಸೆಪ್ಟ್ ಮಾಡ್ತೀವಿ, ದ್ವೈತವನ್ನು ಆಕ್ಸೆಪ್ಟ್ ಮಾಡ್ತೇವೆ ನಾವು. ಆದರೆ ಅದರದೇ ಅಂಥ ಪರಿಮಿತಿಯನ್ನು ಗುರುತಿಸ್ರಿ ಅಂತ ರಿಕ್ವೆಸ್ಟ್ ಮಾಡ್ತೇವೆ ಅಷ್ಟೇ ನಾವು. ಏನು ನೋಡ್ರಿ, ಈಗ ಈಗ ಅವರು ಇಲ್ಲೊಂದು ವಾಕ್ಯ ಹೇಳ್ತಾರೆ, ಯಾರಿಗಾದರೂ ಅನ್ನಿಸ್ತದೆ ಏನಪ್ಪ ಇವರು ಮತ್ತೆ ಉಡುಪಿ ಉಡುಪಿ ಮತ್ತೆ ತಲೆ ಕೆಡಿಸ್ತಾರೆ ಇವರು, ಏನು ರೆಕಾರ್ಡ್ ಕಷ್ಟ ಉಂಟು, ರೆಕಾರ್ಡಿಗೆ ಕಷ್ಟ ಉಂಟು. ಅದಕ್ಕೆ ನಾನು ಮತ್ತೆ ಮತ್ತೆ ಇದನ್ನ ಹೇಳ್ತಿರ್ತೇನೆ. ಏನು ಅಂತಂದರೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಫಾರ್ ದೆಮ್ ವಿ ಅಕ್ಸೆಪ್ಟ್ ದ್ವೈತ. ಇದನ್ನು ಕೇಳಿದ ಮೇಲೆ ಯಾಕೆ ಬರಬೇಕು? ಅದು ಬಂತು ಅಂತಂದ್ರೆ ಅವ್ರು ಎಷ್ಟು ಲಿಮಿಟೆಡ್ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತಲ್ಲ. ದ್ವೈತವೇ ಇಲ್ಲದಿರುವುದರಿಂದ ಜನ್ಮವೇ ಇಲ್ಲ ಅನ್ನೋ ಸ್ಪಷ್ಟವಾಗ. ಯಥೋಕ್ತೇನ ನ್ಯಾಯೇನ ಮೇಲೆ ಹೇಳಿದಂತಹ ನ್ಯಾಯದ ಆಧಾರದಲ್ಲಿ ಜನ್ಮ ನಿಮಿತ್ತಸ್ಯ ದ್ವಯಸ್ಯ ಅಭಾವಾತ್, ಜನ್ಮಕ್ಕೆ ಕಾರಣವಾದಂತಹ ದ್ವೈತವು ಇಲ್ಲವೇ ಇಲ್ಲ. ಜನ್ಮಕ್ಕೆ ಕಾರಣವಾದಂಥ ದ್ವೈತವು ಇಲ್ಲವೇ ಇಲ್ಲ ಅಂದಮೇಲೆ ಜನ್ಮವೂ ಕೂಡ ಇಲ್ಲವೇ ಇಲ್ಲ. ಜನ್ಮವೂ ಇಲ್ಲವೇ ಇಲ್ಲ ಅಂದಮೇಲೆ ನೀ ಮುಕ್ತನಾಗುವ ಅವಶ್ಯಕತೆನೂ ಇಲ್ಲ, ಯಾಕೆ ನೀ ಹುಟ್ಟೇ ಇಲ್ಲ. ಹೌದೌದು, ಇದೆಲ್ಲ ವಿವೇಕದಿಂದಲೇ, ಇದು ಪ್ರಾಕ್ಟಿಕಲ್ ಮಾಡಲಿ ಬರೋಂಗಿಲ್ಲ. ವಿವೇಕದ ಬುದ್ಧ್ವಾ ನಿಮಿತ್ತತಾಂ ಸತ್ಯಾಂ ಹೇತುಂ ಪೃಥಗನ್ನಾಪ್ನುವನ್ ಪೃಥಗನಾಪ್ನುವನ್ ವೀತಶೋಕಂ ತಥಾ ಕಾಮಂ ಅಭಯಂ ಪದಮಶ್ನುತೇ ಬುದ್ಧ್ವಾ ನಿಮಿತ್ತತಾಂ ಸತ್ಯಾಂ ಹೇತುಂ ಪೃಥಗನಾಪ್ನುವನ್ ವೀತಶೋಕಂ ತಥಾ ಕಾಮಂ ಅಭಯಂ ಪದಮಶ್ನುತೇ ನಿಮಿತ್ತತಾಂ ಹೇತುಂ ಸತ್ಯಾಂ ಬುದ್ಧ್ವಾ ನಿಮಿತ್ತತಾಂ ಅನಿಮಿತ್ತತಾಂ ಎಲ್ಲೋಯ್ತಪ್ಪ ಅನಿಮಿತ್ತತಾಂ ಸತ್ಯಾಂ ಹೇತುಂ ಬುದ್ಧ್ವಾ ನೋಡು ಆ ಗೋರಖ್ಪುರದ ನೋಡು ಒಂದ್ ನಿಮಿಷ ನಮ್ದ್ರೊಳಗೆ ಯಾಕೆ ಅವರ್ಗ ಇಲ್ಲ ತಿಳಿದವನಾಗಿ ಬುದ್ಧ್ವಾ ಜ್ಞಾತ್ವ ತಿಳಿದವನಾಗಿ ಬುದ್ಧ್ವಾ ತಿಳಿದವನಾಗಿ ಕೃತ್ವ ಮಾಡಿದವನಾಗಿ ಅವರ್ಗ ಬೇಕಾಗ್ತದೆ ಅಲ್ಲಿದೆಯಾ ನೋಡ್ರಿ ಅಲ್ಲಿದೆ ನೋಡ್ರಿ ಅವರ್ಗ ಈ ಹೊಸ ಪುಸ್ತಕದಲ್ಲಿ ಇಲ್ಲ ನಿಮ್ದ್ರೊಳಗಿದೆಯಾ ಅದು ಗೋರಖ್ಪುರ ಅವ್ರಿಗೆ ಹಾಕೋಬೇಕು ಈಗ ನಂಜೆ ಇಲ್ಲಲ್ಲ ನೀವು ಹಾಕ್ಲಿಲ್ಲ ಅಂತಂದ್ರೆ ಅದು ನಿಮಿತ್ತ ಆಗ್ಬಿಡ್ತದೆ ಬುದ್ಧ್ವಾ ಏನ್ ಬುದ್ಧ್ವಾ ಶಬ್ದ ಗೊತ್ತು ಅ ಪ್ಲಸ್ ಅ ಆ ಪ್ಲಸ್ ಅ ಅವ್ರಿಗೆ ಹಾಕೊಂಡ್ರೆ ಗಲಾಟೆನೇ ಇಲ್ಲಲ್ಲ ಹಾಕೊಂಬಿಡಿ ಸುಮ್ಮನೆ ಬುದ್ಧ್ವಾ ಅನಿಮಿತ್ತತಾಂ ಸತ್ಯಾಂ ನಿಮಿತ್ತರಹಿತವಾದ ಆತ್ಮನನ್ನ ಸತ್ಯಾಂ ಬುದ್ಧ್ವಾ ಸತ್ಯಾಂ ಬುದ್ಧ್ವಾ ಸತ್ಯವೆಂದು ಅರಿತುಕೊಂಡು ಹೇತುಂ ಪೃಥಗ ಅನಾಪ್ನುವನ್ ಬೇರೇನು ಯಾವ ಕಾರಣವನ್ನು ಅವನು ಕಾಣಲಾರದವನಾಗ್ತಾನೆ ಅನಾಪ್ನುವನ್ ಹೊಂದಲಾರದವನಾಗುತ್ತಾನೆ ಇದರಿಂದ ಏನಾಗ್ತಾನೆ ವೀತಶೋಕಂ ಶೋಕರಹಿತನಾಗ್ತಾನೆ ತಥಾ ಕಾಮಂ ಅಕಾಮಂ ತಥಾ ಅಕಾಮಂ ಅಕಾಮಿತನಾಗ್ತಾನೆ ಅಭಯಂ ಅವನು ಭಯವಿಲ್ಲದವನಾಗ್ತಾನೆ ಅಂತಹ ಆ ಪದವನ್ನು ಅಶ್ನುತಿ ಆ ಪದವನ್ನು ಅವನು ಹೊಂದುತ್ತಾನೆ ಯಾವ ಪದದಲ್ಲಿ ಭಯ ಇಲ್ಲ ಯಾವ ಪದದಲ್ಲಿ ಕಾಮದ ಕಾತುರತೆಗಳಿಲ್ಲ ತಥಾ ವೀತಶೋಕಂ ದುಃಖ ನೋವು ಯೋಚನೆ ಆಲೋಚನೆ ಚಿಂತನೆಗಳನ್ನು ಕಳ್ಕೊತಾನೆ ಅವೆಲ್ಲವುಗಳನ್ನು ಕಳ್ಕೊಂಡಂತಹ ಸ್ಥಿತಿಯನ್ನು ಅವನು ಹೊಂದುತ್ತಾನೆ ಅನಿಮಿತ್ತತಾಂ ಹೇತುಂ ಅನಿಮಿತ್ತತಾಂ ಹೇತುಂ ಸತ್ಯಂ ಬುದ್ಧ್ವಾ ನಿಮಿತ್ತವಾಗಿರುವ ಹೇತುಗಳನ್ನು ಧರ್ಮ ಅಧರ್ಮ ಹೇತುಗಳನ್ನು ಹೇತುಗಳಿಂದ ಧರ್ಮ ಅಧರ್ಮ ಹೇತುಗಳಿಂದ ರಹಿತವಾದ ಆತ್ಮ ಹೊರತುಪಡಿಸಿ ಬೇರೆ ಇನ್ನಾವ ಹೇತುಗಳನ್ನು ಕಾಣದ ಪೃಥಗ್ ಅನಾಪ್ನುವನ್ ಈ ಹೇತುಗಳಂತೂ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ಅವನಿಗೆ. ಬೇರೆ ಇನ್ನು ಯಾವ ಹೇತುಗಳು ಅನಾಪ್ನುವನ್, ಬೇರೆ ಇನ್ನು ಯಾವ ಹೇತುಗಳು ಅವನಿಗೆ ಕಂಡು ಬರಲಿಲ್ಲ. ಅವನು ಶೋಕವಿಲ್ಲದವನು, ಕಾಮವಿಲ್ಲದವನು, ಭಯವಿಲ್ಲದವನು ಪದವನ್ನು ಹೊಂದುತ್ತಾನೆ. ಅನ್ವಯದೊಳಗೆ ಇಷ್ಟು ಕಷ್ಟ ಇದೆ ನೋಡಪ್ಪ. ಓಕೆ, ಭಾಷೆ ನಾಳೆ ನೋಡೋಣಂತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಧನ್ಯವಾದ. ಜಯ ಶ್ರೀ ದಯಾನಂದ ಜೀ.